ಈಗ ಇದರಲ್ಲಿ ಸಿಂಗಾರ ಒಣಗುವಂತಹದ್ದು, ಮಿಡಿ ಉದುರುವಂತಹದ್ದು, ಇಂಥ ಸಮಸ್ಯೆಗಳೆಲ್ಲ ಬರಬಹುದು ಹೇಗೆ? ಅದೇ ಅದೆಲ್ಲ ಚಾನ್ಸಸ್ ಉಂಟು ತುಂಬಾ. ಹಾಗಾದ್ರೆ ನಮ್ಮ ನಿರೀಕ್ಷೆಯ ಹಾಗೆ ಬೆಳೆ ಹೋಗುದಿಲ್ಲ? ಇಲ್ಲ ಇಲ್ಲ. ಸರಿ, ಈಗ ಈ 20 ವರ್ಷಗಳ ಅಡಿಕೆ ಕೃಷಿ, ಅದರಲ್ಲೂ ವಿಶೇಷವಾಗಿ ನೀವು ಸಾವಯವ ಕೃಷಿಯನ್ನ ಮಾಡಿಕೊಂಡು ಬಂದಂತವರು, ಏನು ಅನುಭವದ ಪಾಠವನ್ನ ಕಲಿಸಿದೆ ನಿಮಗೆ? ಅನುಭವದ ಪಾಠ ಏಳು ಬೀಳುಗಳು ಉಂಟಪ್ಪ ಕೃಷಿಯಲ್ಲಿ. ಹೌದು ಹೌದು. ಮತ್ತೆ ನನಗೀಗ ಒಂದು 4-5 ವರ್ಷದಿಂದ ಕೊಳೆ ರೋಗದ ಭಯಂಕರ ಬಾಧೆ ಇತ್ತು. ಕೊಳೆ ರೋಗ ಅಂತ ಹೇಳಿದ್ರೆ ವರ್ಷದಲ್ಲಿ ಒಂದು 2 ಗಂಟೆ ಅಡಿಕೆ ಹೋಗುದು. ಈಗ ಕಳೆದ ವರ್ಷದಿಂದ ನನಗೆ ಒಂದು ಹೈಟೆಕ್ ದೋಟಿ ತೆಗೆದಿದ್ದೇನೆ, ಅದರಲ್ಲಿ ಔಷಧ ಸಿಂಪಡಣೆ ಮಾಡಿದ್ದರಿಂದಾಗಿ ನನಗೆ ಕಳೆದ ವರ್ಷ ರೋಗ ಬರಲಿಲ್ಲ. ಅಂದ್ರೆ ಈಗ ಹೈಟೆಕ್ ದೋಟಿಯನ್ನು ಉಪಯೋಗಿಸಿಕೊಂಡು ಮದ್ದು ಸಿಂಪಡಣೆ ಮಾಡುವಂತಹದ್ದು ಇತ್ತೀಚಿನ ಒಂದು ಬೆಳವಣಿಗೆ. ಇದರ ಒಂದು ಸಾಧಕ ಬಾಧಕಗಳು ಏನೇನು ಹೇಳಿ, ನಿಮ್ಮ ಅನುಭವ ಏನ್ ಹೇಳ್ತದೆ? ನಾವು ಸ್ವಂತ ಔಷಧ ಸಿಂಪಡಣೆ ಮಾಡುವುದಿದ್ರೆ ಬಾರಿ ಒಳ್ಳೇದು, ಯಾಕಂದ್ರೆ ಕೆಳಗಿಂದಲೇ ಬಿಡುದು, ನಮಗೇನು ಅಪಾಯ ಏನಿಲ್ಲ. ಸ್ವಲ್ಪ ಕುತ್ತಿಗೆ ನೋವು ಬರ್ತದೆ ಅಂತ ಹೇಳ್ತಾರಲ್ಲ. ಹೌದು, ಸ್ವಲ್ಪ ಕುತ್ತಿಗೆ ನೋವು ಬರ್ತದೆ. ಹಾಗಂತ ಹೇಳಿ ನಾವು ಇಡೀ ದಿವಸ ಒಂದು 4 ಡ್ರಮ್ 5 ಡ್ರಮ್ ಬಿಡುದಲ್ಲ, ಅದರಲ್ಲಿ ಸಾಧಾರಣ ಒಂದು 100 ಲೀಟರ್ ಅರ್ಧ ಡ್ರಮ್, ಒಂದು ಡ್ರಮ್ ಜಾಸ್ತಿ, ನಾವು 1 ಡ್ರಮ್ ಬಿಟ್ಟಿದ್ದೇನೆ. ಒಂದು ಡ್ರಮ್ ಹೊಡಿದ್ರೆ ಆ ದಿವಸಕ್ಕೆ ಆಯ್ತು, ನಾವು ಆ ದಿವಸ ಬಿಸಿಲಿದ್ರು ಮತ್ತೆ ಸುಮ್ಮನೆ ನಿಲ್ಲಿಸ್ಬೇಕು. ಹೌದು, ಹಾಗೆ ಅಂದ್ರೆ ನಮಗೆ ಅವರು ಈ ಕೂಲಿ ಕಾರ್ಮಿಕರು 1 ಡ್ರಮ್ 2 ಡ್ರಮ್ ಮದ್ದು ಹೊಡಿಯುವಲ್ಲಿಗೆ ನಮ್ದು 1 ಡ್ರಮ್ ಮದ್ದು ಸಾಕಾಗ ಅಷ್ಟು ವಿಸ್ತಾರಕ್ಕೆ ಬಿಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಈಗ ನೆಲದಿಂದಲೇ ಬಿಡುವುದಂದ್ರೆ ಎಷ್ಟು ಎತ್ತರಕ್ಕೆ ಎಷ್ಟು ದೂರಕ್ಕೆ? ನೆಲದಿಂದ 60 ಫೀಟ್ ಎತ್ತರದ ಅಡಿಕೆ ಮರಕ್ಕೆ ಬಿಡ್ಲಿಕ್ಕೆ ಆಗ್ತದೆ. ಈ ದೋಟಿ ಎಷ್ಟಿರೋದು, 30 ಫೀಟ್? ಅಲ್ಲ, 54 ಫೀಟ್ ಉಂಟು. ಓ, 54 ಫೀಟ್ ಇದೆ. ಅದನ್ನು 5 ಫೀಟಿನ ಒಂದು ರೇಡಿಯದ ಏರಿಯಲ್ನಾಗಿ ಈಗ ಎಳೀತಾ ಹೋಗುದು, ಅದಕ್ಕೆ ಅಲ್ಲಲ್ಲಿ ಕ್ಲಿಪ್ಗಳು ಉಂಟು. ಹೌದು. ನಾವು ಒಂದು ಕಡೆ ನಿಲ್ಲಿಸಿದ್ರೆ 10 ಮರಕ್ಕೆ ಈಗ ಅಡಿಕೆ ಮರ ಏರಿ ಬಿಟ್ಟ ಹಾಗೆ ನಮಗೂ ಕವರೇಜ್ ಮಾಡ್ಲಿಕ್ಕೆ ಆಗ್ತದೆ. ಈ ನೋಜಲ್ ಅನ್ನೋದು ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಆಗ್ತಾ ವ್ಯವಸ್ಥೆ ಉಂಟು ಅದರಲ್ಲಿ? ಹೌದು, ಕೆಳಗಿಂದಲೇ ಅದು ಕಂಟ್ರೋಲ್ ಮಾಡೋದೆಲ್ಲ ಅಂದ್ರೆ ಕೈ ಹತ್ತಿರ. ಅಂದ್ರೆ ಅದನ್ನು ತಿರುಗಿಸಬಹುದ ಅಥವಾ ಈ ದೋಟಿಯನ್ನೇ ತಿರುಗಿಸುವಂತದ್ದ? ಅಲ್ಲ, ಅದನ್ನು ಆಫ್ ಮಾಡಿ ಇದು ಮಾಡಬಹುದು, ಮತ್ತೆ ಒಂದು 10 ಮರಕ್ಕೆಲ್ಲ ಹಾಗೆ ತಿರುಗಿಸದೆ ಇದು ಮಾಡಬಹುದು, ಬಿಡಬಹುದು. ಮದ್ದಿನ ಪ್ರಮಾಣ ಕಡಿಮೆ ಸಾಕಾಗ್ತದೋ ಜಾಸ್ತಿ ಬೇಕಾಗ್ತದ? ಅರ್ಧಕ್ಕೆ ಅರ್ಧ ಕಡಿಮೆ. ಈಗ ಅವರು ಒಂದು 5 ಡ್ರಮ್ ಔಷಧ ಹೊಡೆಯಲಿಕ್ಕೆ ನಮ್ಗೆ ಒಂದು 2.5-3 ಡ್ರಮ್ ಸಾಕಾಗ್ತದೆ. 2.5-3 ಡ್ರಮ್ ಸಾಕಾಗ್ತದೆ. ಆಮೇಲೆ ಇದು ಸ್ವಲ್ಪ ವೆಚ್ಚದಾಯಕ ಅಂತ ಹೇಳ್ತಾರೆ. ವೆಚ್ಚದಾಯಕ ಅಂತ ಅಲ್ಲ, ಅಂದ್ರೆ ಈಗ ಈಗಿನ ರೇಟ್ ನಲ್ಲಿ ತೊಂದರೆ ಇಲ್ಲ. ಮತ್ತೆ ಒಂದು 60,000 ರೂಪಾಯಿ ನನಗೀಗ 45,000 ರೂಪಾಯಿ ಕೂಲಿ ಉಳಿತ ಆ ವಿಷಯದಲ್ಲಿ, ಈ ಔಷಧ ಹೊಡೆದದ್ದರಲ್ಲಿ. 2 ವರ್ಷದಲ್ಲ? ಅಲ್ಲ, ಒಂದೇ ವರ್ಷದಲ್ಲಿ. ಒಂದೇ ವರ್ಷದಲ್ಲಿ? ಓಹೋ. ಅಂದ್ರೆ ನನಗೊಂದು 6-6.5 ಡ್ರಮ್ ಔಷಧ ಹೊಡೆಯಲಿ ನಾವು ಈಗ 3 ಡ್ರಮ್ ಔಷಧ ಮುಗಿಯುವುದು. ಮತ್ತೆ ನನಗೆ 2 ಸಲ ಬೇಸಿಗೆಯಲ್ಲಿ 2 ಸಲ 3 ಸಲ ಮಳೆಗಾಲದಲ್ಲಿ ಹೊಡಿಬೇಕಾಗ್ತದೆ. ಅಷ್ಟು ಹೊಡೆಯುವಾಗ ನನಗೆ ಕೂಲಿ ಮಜೂರಿ ಒಂದು 40,000 ರೂಪಾಯಿ ಕೂಲಿ ಮಜೂರಿ ಆಗ್ತದೆ. ಹೌದು. ಮತ್ತೆ ಮದ್ದು ಕೂಡ ಸ್ವಲ್ಪ ಕಡಿಮೆ ಮುಗಿಯುತ್ತೆ, ಒಂದು 2-2 ಡ್ರಮ್. ಹಾಗೆ ಈಗ ಹೇಳಿ ಒಂದು 50,000ವರೆಗೆ ನನಗೆ ಬಂದ ಹಾಗೆ. ಈಗ ಅಂದ್ರೆ ನನಗೆ ದೋಟಿ ವಯಸ್ಸು ಸಂಪೂರ್ಣ ಬಂದ ಹಾಗೆ, ಅಂದ್ರೆ ಕೊಳೆ ರೋಗ ಬರಲಿಲ್ಲ. ಓಹೋ. ಒಂದು ರೀತಿಯಲ್ಲಿ ಕೊಳೆ ರೋಗವು ಕೂಡ ಹತೋಟಿ ಆಗ್ತದೆ, ಜೊತೆಗೆ ಮದ್ದಿನ ಪ್ರಮಾಣವು ಕೂಡ ಕಡಿಮೆ ಆಗ್ತದೆ, ಖರ್ಚು ಕಡಿಮೆ ಆಗ್ತದೆ. ಹೌದು. ಇನ್ನೊಂದು ದೃಷ್ಟಿ, ಬಂದ ದಿವಸವೇ ನಮಗೆ ಔಷಧ ಹೊಡಿಬಹುದು, ಅಂದ್ರೆ ಈಗ ಕೊಳೆ ರೋಗ ಕಂಡಿತ್ತು ಅಂದ್ರೆ ನಮಗೆ ಕೂಲಿ ಕಾರ್ಮಿಕರು ಸಿಗುದಿಲ್ಲ. ಹೌದು ಹೌದು. ಮತ್ತೆ ಮರ ಜಾರುವ ಸಮಸ್ಯೆಯೂ ಕೂಡ ಇಲ್ಲ. ಮಳೆ ಬರುವಾಗ ಬಿಡಬಾರದು, ಅಂದ್ರೆ ಮಳೆ ರೋಗ ಬಂದ್ರೆ ಅದು ಯಾವಾಗಾದ್ರೂ ಬಿಡುದೆ ಆಗಲ್ಲ. ಮರ ಜಾರುವಂತ ಸಮಸ್ಯೆಯೂ ಕೂಡ ಇಲ್ಲ. ಇಲ್ಲ ಇಲ್ಲ, ಅದೇನಿಲ್ಲ. ಇದಕ್ಕೆ ಪವರ್ ಸ್ಪ್ರೇಯರ್ ಅನ್ನಕ್ಕೆ ಏನಾದ್ರೂ ಜೋಡಣೆ ಮಾಡಬಹುದಾ? ಪವರ್ ಸ್ಪ್ರೇ ಅಲ್ಲ, ಇದು ಬ್ಯಾಟ್ರಿ ಸ್ಪ್ರೇಯರ್ ಅಲ್ಲಿ ನಿಮಗೆ ಬಿಡುದು. ಪವರ್ ಸ್ಪ್ರೇ ಅಲ್ಲಿ ಏನಾದ್ರು ಭಯಂಕರ ಫಾಸ್ಟ್ ಆಗಿ ಮದ್ದು ಬರ್ತದೆ, ನಮ್ಗೆ ಅಷ್ಟು ಪಕ್ಕ ದೋಟಿಗಳನ್ನ ಆಚೆ ಈಚೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದು ಬ್ಯಾಟ್ರಿ ಚಾಲಿತ? ಬ್ಯಾಟ್ರಿ ಚಾಲಿತ, ಅಂದ್ರೆ ಅದು ನಾವು ಈ ಟಗರ್ ಅನ್ನು ಆಫ್ ಮಾಡಿದ ಕೂಡಲೇ ಆಫ್ ಆಗ್ತದೆ ಬ್ಯಾಟ್ರಿ ಚಾರ್ಜರ್. ನಾವು ಇಲ್ಲಿಂದ ಆನ್ ಮಾಡಿದ ಕೂಡಲೇ ಅದು ಆನ್ ಆಗ್ತದೆ ಅಂತ ಒಂದು ಇದು ವ್ಯವಸ್ಥೆ ಉಂಟು. ಇದ್ರ ಹಾಗೆ ಇಲ್ಲ. ಈ ತಂತ್ರಜ್ಞಾನ ಎಲ್ಲ ಸ್ಥಳೀಯವಾಗಿಯೇ ಸಿಕ್ಕಿದ್ದು ಅಥವಾ ನೀವು ಹೇಳಿ ಮಾಡಿಸಿದ್ದ? ಅಲ್ಲ, ಅದು ಬೆಂಗಳೂರಿಂದ ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೆ. ಮತ್ತೆ ನನ್ನ ಒಬ್ರು ಸ್ನೇಹಿತರು ಇಲ್ಲಿ ಕಾಂತಿಲದಲ್ಲಿ ಒಬ್ರು ಇದ್ದಾರೆ, ಅವರು ಔಷಧ ಹೊಡೆಯುವುದನ್ನು ನಾನು ನೋಡಿದ್ದು. 1 ವರ್ಷ 3 ವರ್ಷ ನಾನು ತಂದದ್ದು. ಅಂತೂ ಈ ದೋಟಿಯಿಂದ ಸಿಂಪರಣೆ ಮಾಡುವಂತಹದ್ದು ಬಹಳ ಅನುಕೂಲಕರ ಅಂತ ನೀವು ಹೇಳ್ತೀರಿ? ತುಂಬಾ ಅನುಕೂಲಕರ, ಅಂದ್ರೆ ನಾವೇ ಹೊಡೆಯುತ್ತಿದ್ರೆ ತುಂಬಾ ಅನುಕೂಲಕರ. ಆಮೇಲೆ ಈಗ ದೋಟಿಯನ್ನೇ ಉಪಯೋಗಿಸಿಕೊಂಡು ಅಡಿಕೆ ಗೊನೆ ಕುಯ್ಯುವುದಕ್ಕೂ ಕೂಡ ಬಳಕೆ ಮಾಡಬಹುದಾ? ಮಾಡಬಹುದು ಅಂತೆಲ್ಲ ಹೇಳ್ತಾರೆ, ನಾನು ಮಾಡ್ಲಿಲ್ಲ, ನಾನು ಕೂಲಿಯವರ ಹತ್ರವೇ ತೆಗಿಸ್ತಾ ಇದ್ದೇನೆ. ಮತ್ತೆ ಇದೆ ಔಷಧ ನೋಡಿದಾಗ 4-5 ದಿವಸ ಬೇಕು ಒಂದು 2 ಎಕರೆಯಿಂದ ತೆಗಿಬೇಕಾದ್ರೆ, ಇದು ತುಂಬಾ ಕಷ್ಟ ಆಗಬಹುದು ಅಂತ ಕಾಣ್ತದೆ. ಒಂದು 60 ಫೀಟ್ ಎತ್ತರದ ಮರದ ಗೊನೆ ಎಲ್ಲ ನಮ್ಗೆ ಕತ್ತಿಗೆ ಕಾಣುವುದಿಲ್ಲ, ಕಾಣ್ಲಿಕ್ಕಿಲ್ಲ, ಕಷ್ಟ ಉಂಟು. ಔಷಧ ಹೊಡೆದಾಗ ಅಷ್ಟು ಸುಲಭ ಅಲ್ಲ, ಸಾಕಷ್ಟು ತರಬೇತಿ ಬೇಕಾಗ್ತದೆ. ಇದಕ್ಕೆ ತರಬೇತಿ ಇದ್ರೆ ನೋಡ್ಬೋದು, ಸಿಬಿಸಿಆರ್ ಈಗ ಹೋಗ್ಬೇಕಂತ ಎನಿಸಿದ್ದೆ, ಆಗ್ಲಿಲ್ಲ ಹೋಗ್ಲಿಕ್ಕೆ. ಸರಿ, ಈಗ ಈ ಸಾವಯವ ಕೃಷಿಯ ಒಂದು ಮಹತ್ವದ ಬಗ್ಗೆ ಹೇಳಿ, ನೀವು ಸಾವಯವಕ್ಕೆ ಯಾವಾಗಿಂದ ಬಂದ್ರಿ, ಇದ್ರ ಒಂದು ಮಹತ್ವ ಏನು? ಸಾವಯವ ಅಂದ್ರೆ ಹಟ್ಟಿ ಗೊಬ್ಬರ ಮತ್ತು ಹರಳಿಂಡಿ ಒಳ್ಳೇದಾಗ್ತದೆ ಅಡಿಕೆ ಗಿಡಗಳಿಗೆ. ತರಕಾರಿಗಳಿಗೆಲ್ಲ ಒಳ್ಳೇದು. ಹಟ್ಟಿಗೊಬ್ಬರ ಬಿಟ್ರೆ ಮತ್ತೆ ಹರಳಿಂಡಿಯೇ ನನಗೆ ಒಂದು ಒಳ್ಳೇದು ಅಂತ ಕಂಡು, ಅಂದ್ರೆ ನಾನು ತರಕಾರಿಗೆಲ್ಲ ಹರಳಿಂಡಿ ಹಾಕಿದ್ದೇನೆ. ಅದ ನಂತರ ಅದಕ್ಕೆ ಯಾವುದೇ ಒಂದು ಫ್ರೇ ಮಾಡ್ಲಿಲ್ಲ, ಇಲ್ಲದ್ರೆ ಸುಮಾರು ಸಲ ಫ್ರೇ ಮಾಡ್ತಾ ಇದ್ದೆ. ಇವು ಪಡವಲಕಾಯಿ ಎಲ್ಲ ಮಾಡ್ತೇನೆ ನಾನು, ಅದೆಲ್ಲ ಹುಳಗಳು ಬರುದು ಅದಕ್ಕೆ ತುಂಬಾ ಪಡವಲಕಾಯಿಗೆ. ಈ ಇದನ್ನು ತುಂಬಾ ಕಡಿಮೆ ಹಾಕಬಾರ್ದು, ಇಲ್ಲ ಅಂದ್ರೆ ಎಲ್ರು ಹಾಕೋದು ಸ್ವಲ್ಪ ಹಾಕೋದು, ಸ್ವಲ್ಪ ಜಾಸ್ತಿ ಒಳ್ಳೆ ಕ್ವಾಂಟಿಟಿ ಕೊಡ್ಬೇಕು. ಆ ಕೊಟ್ಟ ಕೂಡಲೇ ಅದರ ವಾಸನೆಗೆ ಅಂತ ಕಾಣ್ಬೇಕು, ಅದೊಂದು ಬರುವುದೇ ಇಲ್ಲ ಅದರ ಹುಳಗಳ. ನಾನು ಔಷಧ ಸಿಂಪರಣೆನೇ ಮಾಡುದಿಲ್ಲ ತರಕಾರಿಗೆ. ಈಗ ತೊಂಡೆಯಲ್ಲೆಲ್ಲ ಈ ಗಂಟು ಹುಳ ಎಲ್ಲ ಬರ್ತದಲ್ಲ, ಅದಕ್ಕೆಲ್ಲ ಇದು ಸ್ವಲ್ಪ ಹರಳಿಂಡಿ ಬಾರಿ ಉತ್ತಮ. ಬುಡಕ್ಕೆ ಹಾಕಿದ್ರೆ ಆಯ್ತು, ಬುಡಕ್ಕೆ ಹಾಕು. ಎಷ್ಟು ಪ್ರಮಾಣದ ಲೆಕ್ಕಾಚಾರ ಉಂಟು ಅದಕ್ಕೆ? ಸದಾನಿಗೆ ಒಂದು ಪಡವಲ ಗಿಡಕ್ಕೆಲ್ಲ 1 kg ಅಷ್ಟೇ ಹಾಕ್ಬೇಕಾಗ್ತದೆ. ಓಹೋ, ಸ್ವಲ್ಪ ಕಡಿಮೆ ಹಾಕಿದ್ರೆ ಸಾಕಾಗುದಿಲ್ಲ, ಭಯಂಕರ ಒಂದು 15 ದಿವಸ ವಾಸನೆ ಇರ್ತದೆ. ಈಗ ಅಡಿಕೆ ತೋಟಕ್ಕೆ ಈ ಸಾವಯವ ಗೊಬ್ಬರದ ಬಳಕೆಯ ಬಗ್ಗೆ ಹೇಳಿ. ಈಗ ಹಟ್ಟಿ ಗೊಬ್ಬರ ಹಾಕಬೇಕು ಅಂತ ಹೇಳಿರಿ, ಹರಳಿನ ಹಿಂಡಿ ಹಾಕಬೇಕು ಅಂತ ಹೇಳಿರಿ, ಎಷ್ಟು ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿ ಕೊಡುವಂತದ್ದು? ಸಾಧಾರಣ ಹಟ್ಟಿ ಗೊಬ್ಬರ ಈಗ ಅದಾಗೆ ಹಾಕ್ತಾ ಹೋಗುದು, ನಂದು ಗೊಬ್ಬರದ ಗುಂಡಿ ಉಂಟು, ಅದನ್ನು 3-4 ಸಲ ವರ್ಷಕ್ಕೆ ತೆಗಿತೇನೆ. ಅದಾದಾಗೆ ಹಾಕಿಕೊಂಡು ಹೋಗುದು. ಮತ್ತೆ ಹರಳಿಂಡಿ ಎಲ್ಲ ಸಾಧಾರಣ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಗೊಬ್ಬರ ಹಾಕದ ಸ್ಥಳಗಳಿಗೆ ಹಾಕುದು, ಎಲ್ಲಾ ಸ್ಥಳಕ್ಕೆ ಹಾಕುದಿಲ್ಲ, ಗೊಬ್ಬರ ವರ್ಷದಿಂದ ವರ್ಷ ಪೂರ್ತಿಗೆ ಬರುವುದಿಲ್ಲ. ಆ ಸ್ಥಳಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕುದು. ಅಂದ್ರೆ ಅಡಿಕೆ ಮರದ ಬುಡದಲ್ಲಿ ಈ ಸೋಗೆ ಅಂತದ್ದೆಲ್ಲ ಕುಚ್ಚಿ ಹಾಕಿರ್ತಾರಲ್ಲ, ಅದರ ಮೇಲೆ ಹಾಕುವಂತದ್ದು ಅಥವಾ ತೆಗೆದು ಅಡಿಯಲ್ಲಿ ಹಾಕ್ಬೇಕಾ? ಇಲ್ಲ, ಮೇಲೆ ಹಾಕಿದ್ರೆ ಆಗ್ತದೆ, ಮೇಲೆ ಹಾಕಿಬಿಟ್ಟು. ಚೆನ್ನಾಗಿ ನೀರ್ ಅಂತ ಕೊಡ್ಬೇಕು ಮಳೆ ಬರಲಿಲ್ಲ ಅಂದ್ರೆ. ಮಳೆ ಬರಲಿಲ್ಲ ಅಂತಂದ್ರೆ ತೊಂದ್ರೆ ಇಲ್ಲ, ನೀರ್ ಮಳೆ ಬರ್ತಾ ಇರ್ತದೆ ಆ ಸಮಯದ ತೊಂದ್ರೆ ಇಲ್ಲ, ಅದರಿಂದಾಗಿ ಮಳೆ ಬರುವಾಗ ಬಂದ್ರೆ ಸಾಕು. ಆಮೇಲೆ ಈಗ ಈ ಮೈಲು ತುತ್ತು ದ್ರಾವಣದ ಸಿಂಪರಣೆಯ ಬಗ್ಗೆ ನೀವು ಈ ಏನು ಹೈಟೆಕ್ ದೋಟಿಯನ್ನು ಉಪಯೋಗಿಸ್ತೀರಿ ಅಂತ ಹೇಳಿರಿ, ಈ ಶೇಕಡ 1 ಬೋರ್ಡೋ ದ್ರಾವಣದ ತಯಾರಿ ಮತ್ತು ಉಪಯೋಗದ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಹೇಳುವಂತಹದ್ದು ಸುಣ್ಣದ ಅಂಶ ಜಾಸ್ತಿ ಮಾಡುವ ಕೆಲವರು ಅಂತ ಹೇಳುವರು ಇರ್ತಾರೆ, ಅಥವಾ ಒಂದು ಕಾಪರ್ ಸಲ್ಫೇಟ್ ಅನ್ನ ಜಾಸ್ತಿ ಮಾಡುವ ಅಂತ ಹೇಳುವರು ಇರ್ತಾರೆ, ನಿಮ್ಮ ಅನುಭವ ಏನು ಹೇಳ್ತದೆ? ನಾನು ಸಮ 1 kg ಮೈಲು ತುತ್ತಿ 1 kg 100 liter ನೀರು. 100 liter ಅಂದ್ರೆ ನಾನು 2.5 kg ಹಾಕ್ತೇನೆ. 200 liter 2.5 kg ಮೈಲು ತುತ್ತು, 2.5 kg ಸುಣ್ಣ. ಸುಣ್ಣ ಸಮ ಪ್ರಮಾಣ. ಈ ಚಿಪ್ಪು ಸುಣ್ಣ ಅಥವಾ ಪೌಡರ್ ಸುಣ್ಣ ಅಂತ ಬರ್ತದಲ್ಲ? ಚಿಪ್ಪು ಸುಣ್ಣ ಉಪಯೋಗಿಸುದು. ಈಗ ಚಿಪ್ಪು ಸುಣ್ಣ ಒಳ್ಳೆ ಗುಣಮಟ್ಟದ ಸಿಗ್ತದೆ ನಿಮಗೆ? ಸಿಗ್ತದೆ. ಅದು ಈ ಫೈಬರ್ ಬಾಲ್ದಿಯಲ್ಲಿ ಅದನ್ನು ಕುದಿಸ್ಲಿಕ್ಕೆ ಆಗ್ತದೆ, ಈ ಪೇಂಟಿನ ಬಾಲ್ದಿಯಲ್ಲಿ. ಅದರಲ್ಲಿ ಏನಾಗುದಿಲ್ಲ, ಮೊದಲು ಮಡಿಕೆ ಆಗ್ಬೇಕಿಲ್ಲ, ಕೆಮ್ಮಿನ ಪಾತ್ರದಲ್ಲಿ ಆಗ್ಬೇಕು, ಭಾರಿ ಕಷ್ಟ ಆಯ್ತು ಕೊಂಡೋಗ್ಲಿಕ್ಕೆಲ್ಲ. ಹೌದು, ಈಗ ಫೈಬರ್ ಬಾಲ್ದಿಯಲ್ಲಿ ಕೂಡ ಅದನ್ನು ಬೇಯಿಸ್ಲಿಕ್ಕೆ ಆಗ್ತದೆ. ಅದರಿಂದಾಗಿ ನನಗೆ ಸುಣ್ಣವನ್ನೇ ಬೇಯಿಸು ಅಂತ ಗಂಟು ಸುಣ್ಣವನ್ನೇ ಬೇಯಿಸ್ತಾ ಇದ್ದೆ. ಅಂದ್ರೆ ಈಗ 2.5 kg ಸುಣ್ಣ ಮತ್ತು ಮೈಲು ತುತ್ತು ಹಾಕಿದ್ರೆ ಶೇಕಡ 1 ಬೋರ್ಡೋ ದ್ರಾವಣ ತಯಾರಿ ಆಗ್ತದೋ ಅಥವಾ ಹೆಚ್ಚು ಕಮ್ಮಿ ಆಗ್ತದ? ಅದೇ ಇದನ್ನು ಇಟ್ಟು ನೋಡ್ಲಿ, ಹೇಳು ಬರ್ತದ ಅಂತ ಎಲ್ಲ ನೋಡ್ಲಿಲ್ಲ. ಕಾಣುವಾಗಂತೂ ಏನು ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ. ಆಮೇಲೆ ಕಂಟ್ರೋಲ್ ಅಲ್ಲಿ ಉಂಟು. ಈ ಕೊಳೆ ರೋಗ ಬರುವುದಕ್ಕೆ ಪ್ರಮುಖವಾಗಿ ಕಾರಣ ಶಿಲೀಂಧ್ರ, ಅದು ಹೆಚ್ಚು ಹರಡುವುದಕ್ಕೆ ಏನ್ ಕಾರಣ? ಈ ಹಲಸಿನ ಮರ ಎಲ್ಲ ಇದ್ರೆ ಜಾಸ್ತಿ ಆಗುತ್ತದೆ, ನೆರಳು ಎಲ್ಲ ಇದ್ರೆ. ಅದಕ್ಕೆ ಸುಣ್ಣ ಹಾಕಿದ್ರೆ ಒಳ್ಳೆ. ನಾನು ಏಪ್ರಿಲ್ ಮೇ ತಿಂಗಳಲ್ಲಿ ಕುಮ್ಮಾಯಿ ಹಾಕ್ತೇನೆ ಇಡೀ ತೋಟಕ್ಕೆ. ಇಡೀ ತೋಟಕ್ಕೆ ಸಾಮಾನ್ಯ ಎಕರೆಗೆ ಎಷ್ಟು ಕಿಲೋ? ಒಂದು ಮರಕ್ಕೆ 1/2 kg ಹಾಗೆ ಅಂದಾಜು. ಅಂದ್ರೆ ಮರದ ಸುತ್ತ ಹಾಕುವಂತದ್ದು ಅಥವಾ ಹೇಗೆ? ಇಡೀ ಹಾಕುದು, ಇಡೀ ತಟ್ಟಿಗೆ ಇಡೀ ಬುಟ್ಟಿಯಲ್ಲಿ ಹಾಕಿ ಎಲ್ಲ ಬಿಸಾಡು. ಅದ ಹಾಕಿ ಈಗ 2 ವರ್ಷದಿಂದ ಅದೆಲ್ಲ ಸ್ವಲ್ಪ ಉಪಕಾರ ಆಗಿದೆ ಅಂತ ಕಾಣ್ತದೆ. ಮಣ್ಣಿನ pH ಕೂಡ ಸ್ವಲ್ಪ ನ್ಯೂಟ್ರಲ್ ಗೆ ಬರ್ತದೆ ಅಂತ. ಹೌದು, ಇಲ್ಲದ್ರೆ June 10-15 ಆಗುವ ಕೊಳೆ ರೋಗ ಬಂದಾಯ್ತು. ಇದನ್ನು ಹಾಕಿದ್ರಿಂದ ಸ್ವಲ್ಪ ನಿಧಾನವಾಗಿ ಬರ್ತಾ ಉಂಟು. ಅಂದ್ರೆ ಮಳೆಯಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸ ಇರುವುದನ್ನ ನಾವು ನೋಡ್ತೀವಿ ಪ್ರತಿ ವರ್ಷವೂ ಕೂಡ. ಹೌದು. ಆಮೇಲೆ ಈಗ ಹೈನುಗಾರಿಕೆಯನ್ನು ಕೂಡ ಕೃಷಿಗೆ ಪೂರಕವಾಗಿ ನೀವು ಮಾಡಿಕೊಂಡು ಬಂದಂತವರು, ಇದರ ಬಗ್ಗೆ ಹೇಳಿ. ಒಂದು 2 ದನ ಸಾಕ್ತಾ ಇದ್ದೇನೆ. 2 ದನದಲ್ಲಿ ಸಾಧಾರಣ 10-15 liter ಹಾಲು ನಾನು ಡೈಲಿ ಡೈರಿಗೆ ಹಾಕ್ತೇನೆ. ಅದರಿಂದಾಗಿ ನನಗೊಂದು ಸಾಧಾರಣ 300-400 rupees ಅಷ್ಟು ದಿವಸಕ್ಕೆ ಉಳಿಬಹುದು ಅಂತ ಕಾಣ್ತದೆ. ಗೊಬ್ಬರದ ಮೂಲಕ ಅಲ್ಲ, ಹಾಲಿನಲ್ಲಿ ಉಳಿಬಹುದು. ಮತ್ತೆ ಗೊಬ್ಬರ ನಮಗೆ ಮನೆ ಖರ್ಚು ಅದೆಲ್ಲ ಸಲೀಸಾಗಿ ಹೋಗ್ಬೋದು. ಅನಂತಕೃಷ್ಣ ಭಟ್ ಅವರೀಗ ಈ ಹೈನುಗಾರಿಕೆಯನ್ನ ಕೃಷಿಗೆ ಪೂರಕವಾಗಿ ಮಾಡಬೇಕು ಅಂತ ಹೇಳುವಂತಹದ್ದು, ಅದರಲ್ಲೂ ಕೂಡ ಲಭ್ಯ ಇರುವಂತಹ ಒಂದು ಹಟ್ಟಿ ಗೊಬ್ಬರವನ್ನೇ ಬಳಕೆ ಮಾಡಿದ್ರೆ ಎಷ್ಟು ಸಾರಿ ಸಾಕಾಗುವುದಿಲ್ಲ, ಈ ಕೃಷಿ ತ್ಯಾಜ್ಯವನ್ನು ಕೂಡ ಮರುಬಳಕೆ ಮಾಡಿಕೊಂಡು ಅದರ ಒಂದು ಮೌಲ್ಯವರ್ಧನೆಯನ್ನು ಹೇಗೆ ಮಾಡಬಹುದು ಸಗಣಿ ಗೊಬ್ಬರವನ್ನು ಉಪಯೋಗಿಸಿಕೊಂಡು? ನಮ್ಮಲ್ಲಿ ಇದು ಬಾಚಟ್ಟಿ, ಅದಕ್ಕೆ ನಾನೆಲ್ಲ ಕೊಂಡೋಗಿ ಹೊಂಡಕ್ಕೆ ಹಾಕಿ ಇದಕ್ಕೆ ಗುಂಡಿಗೆ ಹಾಕಿ ಸೋಗೆ ಇದ್ದ ಕಸಗಳನ್ನೆಲ್ಲ ಹಾಕಿ ಗೊಬ್ಬರ ಮಾಡಿ 4 ತಿಂಗಳು ಕಳೆದು ಹಾಕುದು. ಹಟ್ಟಿಯಿಂದ ನೇರವಾಗಿ ತೋಟಕ್ಕೆ ಹಾಕುದಲ್ಲ, ನೇರವಾಗಿ ಹಾಕುದಷ್ಟು ಒಳ್ಳೇದಲ್ಲ ಅಂತ ಕಾಣ್ತಾರೆ. ಬಿಸಿ ಬಿಸಿ ಇರ್ತದೆ, ಅದಷ್ಟೊಂದು ಕಾಣುದಿಲ್ಲ. ಮಳೆಗಾಲದಲ್ಲಿ ನೀರು ನಿಲ್ಲುವ ಸಮಸ್ಯೆ ಬರುದಿಲ್ವ? ಇಲ್ಲ, ಅದು ಸ್ವಲ್ಪ ಎತ್ತರದಲ್ಲಿ ಉಂಟು, ನೀರು ನಿಂತಿರ್ತದೆ, ಆದ್ರೆ ಅದೇನು ಗೊಬ್ಬರ ಏನು ಹಾಳಾಗಿರುವುದಿಲ್ಲ, ಒಳ್ಳೇದಾಗಿದೆ, ತೋಟಕ್ಕೆಲ್ಲ ಬಾರಿ ಒಳ್ಳೇದಾಗಿದೆ ಅದರಿಂದ ತೆಗೆದು ಹಾಕಿದ ನಂತರ. ಎಂದ್ರೆ ಸೋಗಿಯನ್ನೆಲ್ಲ ಈ ಕಾಂಪೋಸ್ಟ್ ಗುಂಡಿಗೆ ಹಾಕುವಂತದ್ದು ಅಥವಾ ಬುಡಕ್ಕೂ ಕೂಡ ಹಾಕ್ತೀರಾ? ಬುಡಕ್ಕೂ ಹಾಕ್ತೇನೆ, ಹೊಂಡಕ್ಕೂ ಹಾಕ್ತೇನೆ. ಹೆಚ್ಚು ಹೊಂಡಕ್ಕಾಗಿ ಉಳಿದರೆ ಎಲ್ಲ ಬುಡಗಳಿಗೆ ಮ್ಯಾಚಿಂಗ್ ಮಾಡು. ಆಮೇಲೆ ಈಗ ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡಿಕೊಂಡು ಬಂದಂತವರು, ಈ ಬಗ್ಗೆ ಹೇಳಿ. ತರಕಾರಿ ಮನೆ ಮಳೆಗಾಲದಲ್ಲಿ ಮಾಡುದು, ಈ ಅಂಗಳದಲ್ಲಿ ಅಡಿಕೆ ಹಾಕುವ ಅಂಗಳದಲ್ಲಿ ಪಡವಲಕಾಯಿ ಬೆಂಡೆಕಾಯಿ ಎಲ್ಲ ಮಾಡ್ತೇನೆ, ಮುಳು ಸೌತೆ ತೊಂದರೆ ಇಲ್ಲ. ಅದೆಲ್ಲ ಸ್ವಲ್ಪ ಮಾಡಿದ ಖರ್ಚುಗಳನ್ನೆಲ್ಲ ಭರಿಸ್ಲಿಕ್ಕೆ ಆಗ್ತದೆ ಮಾರಾಟ ಮಾಡಿ. ಆಮೇಲೆ ಈಗ ತರಕಾರಿ ಕೃಷಿಯಲ್ಲಿ ಸುಡು ಮಣ್ಣಿನ ಒಂದು ಪಾತ್ರ ಏನು, ಸಾಮಾನ್ಯವಾಗಿ ಬೀಜವನ್ನೆಲ್ಲ ಸುಡು ಮಣ್ಣಲ್ಲಿ ಬಿತ್ತುವಂತದ್ದು ಅಂತ ಹೇಳ್ತೀವಿ, ಆ ಸಂಪ್ರದಾಯ ಈಗಲೂ ಕೂಡ ಉಳಿಸಿಕೊಂಡಿದ್ದೀರಾ ನೀವು? ಹೌದು, ನಾವು ಮಧ್ಯೆ ಸುಡು ಮಣ್ಣು ಹಾಕಿ ಮತ್ತೆ ಸೈಡಿಗೆ ಮಣ್ಣು ಹಾಕಿ ಈ ಗಿಡಗಳನ್ನು ನೆಡುವುದು. ಈಗ ತೊಟ್ಟೆಯಲ್ಲಿ ಮಾಡುದು, ಸುಡು ಮಣ್ಣು ಹಾಕಿ ತೊಟ್ಟೆಯಲ್ಲಿ ಗ್ರೋ ಬ್ಯಾಗ್ ಹುಟ್ಟಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, 10-20 ಸಲ ಬೇಕಾಗ್ತದೆ. ಅದನ್ನೆಲ್ಲ ಸ್ವಲ್ಪ ಮಳೆ ಕಡಿಮೆ, ಮಳೆ ಬರುವುದಕ್ಕಿಂತ ಮೊದಲನ್ನು 15-20 ತಾರೀಕಿನ ಅಂದಾಜು ಬಿತ್ತ ಹಾಕಿ ಇಡುದು. ಅದೊಂದು ಜೂನ್ ಫಸ್ಟ್ ಆಗ ಮೊಳಕೆ ಬರ್ತದೆ, ಮತ್ತೆ ನಾವು ಅದನ್ನ ಅಂಗಳದಲ್ಲಿ ನೆಡುವುದು. ಈಗ ವರ್ಷ ಪೂರ್ತಿ ತರಕಾರಿ ಸಿಗುವ ಹಾಗೆ ಮಾಡಬೇಕಿದ್ರೆ ಯಾವ ರೀತಿಯ ಒಂದು ಯೋಜನೆಯನ್ನು ಮಾಡ್ಕೊಳ್ಬೇಕು? ವರ್ಷ ಪೂರ್ತಿ ಅಂದ್ರೆ 4 ತಿಂಗಳು ಬರುದು ಒಮ್ಮೆ ಮಾಡಿದ್ರು, ಅದಾಗೆ ಮಾಡ್ತಾ ಪುನಃ 1 ತಿಂಗಳ ಮೊದಲೇ ಪ್ರಾರಂಭಿಸಿದ್ರೆ ವರ್ಷ ಪೂರ್ತಿ ಬರುವಾಗ ಮಾಡಬಹುದು. ಅಂದು ಲಭ್ಯ ಇರುವಂತಹ ಜಾಗವನ್ನೇ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಒಂದು ಪ್ರದೇಶದಲ್ಲಿ ಒಂದು ಬೆಳೆ ಮುಗಿಯುವುದಕ್ಕಿಂತ ಮೊದಲೇ ಇನ್ನೊಂದು ಪ್ರದೇಶದಲ್ಲಿ ಮಾಡ್ಕೊಳ್ಬೇಕು ಅಂತ ಪ್ರಾರಂಭಿಸಿ. ಈಗ ಚಪ್ಪರದ ವ್ಯವಸ್ಥೆಯಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ? ತೊಂಡೆಕಾಯಿಗೆ ಇದು ಬಲೆಯಲ್ಲಿ ಮಾಡುದು, ಇದಕ್ಕೆಲ್ಲ ನಾವು ತೋಟದಲ್ಲಿ ಸಿಕ್ಕುವಂತ ಅಡಿಕೆ ಮರ ತುಂಡು ಇದನ್ನೆಲ್ಲ ಉಪಯೋಗಿಸಿ ಮಾಡುದು. ಅಂದ್ರೆ ಅದು ತಾತ್ಕಾಲಿಕವಾದರೂ ಕೂಡ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ಬೇಕು. ಹೌದೌದು. ಈ ಕೀಟ ರೋಗಗಳ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ ತರಕಾರಿ ಬೆಳೆಗಳಲ್ಲಿ? ಅದೇ ಈ ಹರಳಿಂಡಿ ಹಾಕಿದ ನಂತರ ತುಂಬಾ ಕಡಿಮೆ ಆಗಿದೆ. ಇಲ್ಲದ್ರೆ ರೋಗ ಹಾಗೇನಾದ್ರೂ ಬಿಡ್ಬೇಕಾಗಿ ಬರ್ತಿತ್ತು, ಈಗ ನಾನು 2-3 ವರ್ಷದಿಂದ ರೋಗದಂತ ಹೊಡೆಯುವುದೇ ಇಲ್ಲ. ಓಹೋ, ಯಾವುದೇ ಕೆಮಿಕಲ್ ರಾಸಾಯನಿಕ ಇಲ್ಲದೆ ನೀವು ತರಕಾರಿ ಕೃಷಿ ಮಾಡ್ತೀರಿ? ಗುಣಮಟ್ಟದಲ್ಲಿ ಯಾವ ರೀತಿ ವ್ಯತ್ಯಾಸವನ್ನ ಕಾಣ್ತೀರಿ ನೀವು? ಗುಣಮಟ್ಟ ಒಳ್ಳೆ ರುಚಿ ನಮ್ಮ ತರಕಾರಿ, ಈ ಪೇಟೆಯಿಂದ ತರುವ ತರಕಾರಿಗಿಂತ ಎಷ್ಟೋ ಪಟ್ಟು ರುಚಿ. ನಮಗೆ ಒಳ್ಳೆ ಅಳತ್ತಾಗಿ ಬೇಕಾದ ಹಾಗೆ ಸಿಗ್ತದೆ, ಬೇಕಾದ ಹಾಗೆ ನಿಮ್ಮದೇ ಕೈ ತೋಟದಿಂದ ತರಕಾರಿಯನ್ನ ಕೊಯ್ದು ಅಡಿಗೆ ಮಾಡಬಹುದು. ಹೌದು. ಆಮೇಲೆ ಈಗ ಇಂಟರ್ಸಿಯನ್ನು ಕೂಡ ನೀವು ಹಾಕೊಂಡಂತವರು, ಸಾಂಪ್ರದಾಯಿಕವಾಗಿ ಒಂದು ಕಾಲದಲ್ಲಿ ಮಂಗಳ ತಳಿ ಹೆಚ್ಚು ಅಡಿಕೆಯನ್ನ ಇಳುವರಿಯನ್ನ ಕೊಡ್ತಾ ಇತ್ತು ಅಂತ ಹೇಳಿ, ಈ ಇಂಟರ್ಸಿಯ ಒಂದು ವಿಶೇಷತೆ ಏನು? ಇಂಟರ್ಸಿ 6 ವರ್ಷ ಆಯ್ತು ನಾನು ಹಾಕಿದ ಗಿಡಗಳಿಗೆ, ಆದ್ರೆ ಅಡಿಕೆ ತಕ್ಕ ಮಟ್ಟಿಗೆ ಬಂದಿದೆ, ಅದು ಅಷ್ಟು ನೆನೆಸಿಯಷ್ಟಲ್ಲಿ ಈಗ ಬರ್ಲಿಲ್ಲ, ಇನ್ನೊಂದು 60 ವರ್ಷ ಬಂದಿತ್ತು ಅಂತ ನಿರೀಕ್ಷೆ. ಮತ್ತೆ ಸುಳಿ ರೋಗ ಎಲ್ಲ ಜಾಸ್ತಿ ಅಡಿಕೆ ತುಂಬಾ, ಅದು ಮಂಗಳಕ್ಕೂ ಕೂಡ ಇತ್ತು, ಮಂಗಳ ಇಂಟರ್ಸಿಗೆ ಮತ್ತೂ ಜಾಸ್ತಿ. ಯಾಕೆ ಇದು ಏನಂತ ಗೊತ್ತಿಲ್ಲ, ಅಡಿಕೆ ಈಗ ಡಾಕ್ಟರ್ ಸಹ ಇಲ್ಲ, ಕಳೆದ ವರ್ಷ ನಾನು ಪ್ರಯೋಗ ಮಾಡ್ತಾ ಇದ್ದೇನೆ, ಅದು ಈಗ ಸುಳಿ ರೋಗ ಕಡಿಮೆ ಆಗಿದೆ. ಹಾಕಿನದು ಒಂದು ಕೂಡ ಗಿಡ ಸುಳಿ ರೋಗದಲ್ಲಿ ಹೋಗ್ಲಿಲ್ಲ, ಅದು ಸಾವಯವ ಮಾಡ್ತಾ ಇದ್ದೇನೆ ಅದಕ್ಕೆ. ಅದಕ್ಕೆ ಯಾವ್ದು ಕೆಮಿಕಲ್ ತೋಟಕ್ಕೆ ಹಾಕುದಿಲ್ಲ ಈಗ 1 ವರ್ಷದಿಂದ. ಅಂದ್ರೆ ಅಡಿಕೆ ಕೃಷಿಯನ್ನು ಸಾವಯವ ರೀತಿಯಲ್ಲಿ ಕೂಡ ಮಾಡಿ ಒಳ್ಳೆಯ ಫಸಲನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀರಿ ನೀವು? ಈಗ ಸುಲಭದಲ್ಲಿ ಆಗ್ತದೆ ಅಂತ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡ್ತಾರಲ್ಲ, ಇದು ಒಳ್ಳೇದೋ ಕೆಟ್ಟದೋ? ಅದು ಕೆಟ್ಟದೆ ಅಂದ್ರೆ ರಾಸಾಯನಿಕ ಬಳಸಬಾರದು ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಬಳಸಬಹುದು ಅಷ್ಟೇ. ಸ್ವಲ್ಪ ಅಂದ್ರೆ ಎಷ್ಟು? ಒಂದು ಅದನ್ನೆಲ್ಲ ಒಂದು 1/4 ಕೆಜಿ ಎಲ್ಲ ಹಾಕ್ಬಹುದು, ಆದ್ರೆ ನಾವು ಇದನ್ನೆಲ್ಲ ಸಾವಯವನ್ನೆಲ್ಲ ಹಾಕಿದ ನಂತರ ಹಾಕಿದ್ರೆ ಮಣ್ಣಿನ ಫಲವತ್ತತೆ ಏನು ಕಡಿಮೆ ಆಗ್ಲಿಕ್ಕಿಲ್ಲ, ಫಲವತ್ತತೆ ಆಗ್ತಾ ಇರ್ತದೆ. ಇದು ಇಲ್ಲೇ ಇದ್ರೆ ಮಣ್ಣಿನ ಫಲವತ್ತತೆ ಎಲ್ಲ ಹೋಗಿ ಕ್ರಮೇಣ ಅಡಿಕೆ ಏನು ಆಗ್ಲಿಕ್ಕಿಲ್ಲ. ಹೌದು. ಇನ್ನೊಂದು ವಿಷಯ, ಈ ಮಳೆಗಾಲದಲ್ಲಿ ವಿಶೇಷವಾಗಿ ಕಳೆ ಗಿಡಗಳ ಒಂದು ತೊಂದರೆ, ಇದರ ನಿರ್ವಹಣೆ ಮಾಡುವುದು ಹೇಗೆ ಅಂತ? ಎಲ್ಲ ಮಿಷನ್ಗಳಲ್ಲಿ ತೆಗೆಯುದು, ಮತ್ತೆ ರೌಂಡ್ ಅಪ್ ಅಲ್ಲಿ ಬಿಟ್ರೆ ಆಗ್ತದೆ ಒಮ್ಮೆಗೆ, ಆದ್ರೆ ಮಣ್ಣು ಹಾಳಾಗ್ತದೆ ಅಂತ ಹೇಳ್ತಾರೆ. ನಾನೀಗ ಒಂದು 1/4 ತೋಟಕ್ಕೆಲ್ಲ ರೌಂಡ್ ಅಪ್ ಹೊಡಿತೇನೆ, ಸರ್ವನಾಶ ಆಗ್ತದೆ. ಅದು ಸರ್ವನಾಶ ಆಗ್ತದೆ. ಎಷ್ಟು ದಿವಸದಲ್ಲಿ ಮತ್ತೆ ಮೊಳಕೆ ಬರ್ತದೆ? ನಾನು ಸಾಧಾರಣ ಅಕ್ಟೋಬರ್ ನವೆಂಬರ್ ಅಲ್ಲಿ ಹೊಡಿದ್ರೆ ಮತ್ತೆ ಮೇ ತಿಂಗಳವರೆಗೆ ಹೇಗಾದ್ರೂ ಅಡಿಕೆ ಇಕ್ಲಿಕ್ಕೆ ಆಗ್ತದೆ, ಮತ್ತೆ ಇಲ್ಲ ಬರುವ ವರ್ಷಕ್ಕೊಮ್ಮೆ ಕೊಡುದು. ದನಗಳಿಗೆ ಆ ಮೇವನ್ನು ಹಾಕುವಾಗಿಲ್ಲ? ಇಲ್ಲ ಇಲ್ಲ, ಅದು ಸತ್ತೇ ಹೋಗ್ತದೆ, 15 ದಿವಸ ಆಗುವಾಗ ಎಲ್ಲ ಸತ್ತೆ. ಭೂಮಿ ಸ್ವಲ್ಪ ಒಣಗಿದ ಹಾಗೆ ಕಾಣಿಸುದಿಲ್ವ ಅವಾಗ? ಕಾಣ್ತದೆ. ಹಾಗಾಗಿ ಪೂರ್ತಿ ಕಳೆಯನ್ನ ತೆಗೆಯುವುದು ಒಳ್ಳೇದಲ್ಲ ಅಂತ ಹೇಳ್ತೀರಿ ನೀವು? ಒಳ್ಳೇದಲ್ಲ. ಅಂದ್ರೆ ನಮಗೆ ಮತ್ತೆ ಬೆಳೆಗಳಿಗೆ ತೊಂದರೆ ಆಗದ ಹಾಗೆ ಕಳೆ ಗಿಡಗಳು ಕೂಡ ಜೊತೆ ಜೊತೆಗೆ ಇದ್ರೆ ಒಳ್ಳೇದೇ. ಒಳ್ಳೇದು.

ಯಾಕೋ ಎರಡ್ ದಿನ ಮೈ ಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ, ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ, ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವು ಯಾಕ್ರಿ ಎದುರಿಸ್ತೀರಾ, ಇದೆಲ್ಲ ಒಂದೆರಡ್ ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनित में जारी. ಕೇಳುಗರೆ, ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಕೃಷಿ ಉತ್ಪನ್ನಗಳ ಧಾರಣೆಗಳನ್ನು ತಿಳಿದುಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 48,000 ರಿಂದ 53,000 ರೂಪಾಯಿಗಳು, ಹೊಸ ಅಡಿಕೆ 40,000 ರಿಂದ 45,000 ರೂಪಾಯಿಗಳು, ಕೋಕಾ 35,000 ರಿಂದ 39,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 11,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,018,000 ರಿಂದ 20,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 10,000 ರಿಂದ 16,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,950 ರಿಂದ 3,400 ರೂಪಾಯಿಗಳು, ಕಟ್ಟಾ ಸಾಂಬಾರ್ 2,600 ರಿಂದ 2,850 ರೂಪಾಯಿಗಳು, IR8 ಕ್ವಿಂಟಾಲಿಗೆ 2,550 ರಿಂದ 2,850 ರೂಪಾಯಿಗಳು, ಭತ್ತ ಆಮದು 1,700 ರಿಂದ 1,800 ರೂಪಾಯಿಗಳು, ಬೆಲ್ಲ ಆಮದು ಹಳದಿ 4,000 ರಿಂದ 4,100 ರೂಪಾಯಿಗಳು, ಕೆಂಪು ಬೆಲ್ಲ 3,600 ರಿಂದ 3,800 ರೂಪಾಯಿಗಳು, ಕಪ್ಪು ಬೆಲ್ಲ 3,900 ರಿಂದ 4,000 ರೂಪಾಯಿಗಳು, ಮೆಣಸು ಆಮದು 15,000 ರಿಂದ 20,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 40,000 ರಿಂದ 50,000 ರೂಪಾಯಿಗಳು, ಕಚ್ಚಾ ಗೇರುಬೀಜ 8,300 ರಿಂದ 10,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 1,600 ರಿಂದ 2,300 ರೂಪಾಯಿಗಳು, ಕದಳಿ 1,800 ರಿಂದ 2,200 ರೂಪಾಯಿಗಳು, ಗಾಳಿ 1,600 ರಿಂದ 2,000 ರೂಪಾಯಿಗಳು, ನೇಂದ್ರಬಾಳೆ ಪ್ರತಿ ಕ್ವಿಂಟಾಲಿಗೆ 3,100 ರಿಂದ 3,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ರಾಧಾ ತಾಂಡವೇಶ್ವರ ಮತ್ತು ರಮಾ ಸದಾಶಿವ ಹಾಡಿರುವ ಕಮಲೇಶ ವಿಠಲರ ರಚನೆಯನ್ನ ಕೇಳೋಣ. ತುಂಗತೀರವಿರಾಜಂ ಭಜಮನ ತುಂಗತೀರ